ಯೋಜನೆ ಬರುವ ಮಾರ್ಚ್ವರೆಗೆ ವಿಸ್ತರಣೆ, ಕೇಂದ್ರ ಸಂಪುಟ ಅನುಮೋದನೆ. ವಿಧಾನ ಪರಿಷತ್ ಚುನಾವಣೆ, 25 ಸ್ಥಾನಗಳಿಗೆ 215 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ, ಹಿಂಪಡೆಯಲು ನಾಡಿದ್ದು ಕಡೆಯ ದಿನ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಮುಂದಿನ 5 ದಿನಗಳ ಕಾಲ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮಳೆ ಸಾಧ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮೆಲ್ಲ ರೈತ ಬಂಧುವರಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೊಡಗಿನ ಕಾಫಿ ಬೆಳೆ ಕುರಿತ ಕಾರ್ಯಕ್ರಮ ಕಾಫಿ ಕನ್ನಡಿ. ಇದರಲ್ಲಿ ವಿರಾಜಪೇಟೆ ತಾಲೂಕು ಕಾವಾಡಿಯ ಕಾವಡಿ ಚಂಡ ಎಂ ಗಣಪತಿ ಅವರೊಂದಿಗೆ ಸಂದರ್ಶನವೊಂದ ಕೇಳೋಣ. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಕೇಳಿ ಕಾರ್ಯಕ್ರಮ ಕಾಫಿ ಕನ್ನಡಿ. ರೈತ ಬಾಂಧವರೇ, ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆ ಕಾಫಿ. ಇಲ್ಲಿನ ಜನರನ್ನು ಬೆಳೆಸಿದ ಪೋಷಿಸಿದ ಬೆಳೆ ಇದು. ಲಕ್ಷಾಂತರ ಜನ ಕಾರ್ಮಿಕರಿಗೆ ಆಸರೆ ಕೊಟ್ಟಿರುವ ಕಾಫಿ ತೋಟಗಳು ಪರಿಸರದ ಹಿತಕ್ಕೆ ಪೂರಕವಾಗಿವೆ. ದಿನವೂ ನಾವು ಕನ್ನಡಿಯನ್ನು ನೋಡಿಕೊಳ್ಳುವಂತೆ ಕಾಫಿ ತೋಟಗಳನ್ನು ಸಂದರ್ಶಿಸಿಯೇ ಇಲ್ಲಿಯ ಜನ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳುಗರಿಗೆ ಉಪಯುಕ್ತ ವಿಚಾರಗಳನ್ನು ನೀಡಲಿದೆ. ಕೇಳುಗರೆ, ವಿರಾಜಪೇಟೆ ತಾಲೂಕು ಕಾವಾಡಿ ಗ್ರಾಮದ ಕಾವಾಡಿ ಚಂಡ ಎಂ ಗಣಪತಿ ಅವರ ಕಾಫಿ ಕೃಷಿಯಲ್ಲಿನ ಅನುಭವಗಳನ್ನು ಇವತ್ತು ಪ್ರಸಾರ ಮಾಡ್ತಿದ್ದೀವಿ. ಗಣಪತಿ ಅವರಿಗೆ 72 ವರ್ಷ ವಯಸ್ಸು. ಈಗಲೂ ಲವಲವಿಕೆಯಿಂದ ತೋಟದ ಪೋಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗಣಪತಿ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಏನು ಓದಿದ್ದು? ನಾನು ಬಿ ಎ ಮಾಡಿದ್ದೀನಿ. ಹಾ, 25 ವರ್ಷ ಕಂಪನಿಯಲ್ಲಿ ಸರ್ವಿಸ್ ಮಾಡಿದ್ದೀನಿ. ಓಹೋ. ಮನೆಯಲ್ಲಿ ತಂದೆಯವರಿಗೆ ತೊಂದರೆ ಅಂತೇಳಿ ನಮ್ಮ ಮನೆಗೆ ಬಂದಿದ್ದು. ಓಹೋ. ಮೂರು ಜನ ತಮ್ಮಂದಿರು, ಎರಡು ತಂಗಿರಿದ್ದಾರೆ. ಓಹೋ. ಮನೆಯಲ್ಲಿ ಯಾರ್ಯಾರಿದ್ದೀರಿ? ಈಗ ಮನೆಯಲ್ಲಿ ನಮ್ಮ ತಾಯಿ, ನಮ್ಮ ಮಿಸ್ಸಸ್, ನಾನು. ತಾಯಿಯವರಿಗೆ 93 ಆಯ್ತು. ತಾಯಿ ಹೆಸರು ಕಾಳವ ಅಂತ. ಅಪ್ಪ ಎಷ್ಟನೇ ವಯಸ್ಸಿನವರೆಗೆ ಇದ್ರು? ಅಪ್ಪ 2 ವರ್ಷ ಆಯ್ತು ಈಗ. ಓಹೋ. ಅವರು ವಯಸ್ಸು ಎಷ್ಟಾಗಿತ್ತು? ಅವರಿಗೆ 90 ಆಗಿತ್ತು. ಅಪ್ಪ ಮಾಡಿದ್ದು ಕಾಫಿ ತೋಟ ಎಷ್ಟು, ಮತ್ತೆ ನೀವು ಕೃಷಿಗೆ ಬಂದದ್ದು ಯಾವಾಗ? ಮೊದಲು 2 ಎಕರೆ ಮಾಡಿದ್ರು. ನಾನು ಕಂಪನಿ ಸೇರಿದ ಮೇಲೆ ಮನೆಯಲ್ಲಿ ಎಲ್ಲ ಸೇರಿನೇ ಮಾಡಿದ್ರು. ಅಂದ್ರೆ ನಿಧಾನಕ್ಕೆ ಹೆಚ್ಚು ಮಾಡ್ಕಂತ ಹೋಗಿದ್ರಿ. ಈಗ ಎಷ್ಟಿದೆ ಗಣಪತಿ ಅವರ ಕಾಫಿ ತೋಟ? ಒಟ್ಟು ನಮ್ಗೆ 16 ಎಕರೆ ಕಾಫಿ ತೋಟ ಉಂಟು. ಅದರಲ್ಲಿ ಎವರೇಜ್ 30 ಚೀಲ ಕಾಫಿ ಕುಯ್ತೀವಿ ಎಕರೆಗೆ. ಓಹೋ. ಮತ್ತೆ ಕಾಳು ಮೆಣಸನು ಇದೆ? ಕಾಳು ಮೆಣಸು ಅದೇ 4 ಟನ್ ಹತ್ರ ಆಯ್ತದೆ ಒಂದೊಂದು ವರ್ಷ. ಅದೇ ಎವರೇಜ್ ಸಿಕ್ಕದಿಲ್ಲ. ಒಂದೊಂದು ವರ್ಷ 10 ಬರ್ತದೆ, ಮ್ಯಾಕ್ಸಿಮಮ್ 40 ಕ್ವಿಂಟಲ್ ಕೊಯ್ತಿದೀವಿ. ಕಾಫಿ ತೋಟದಲ್ಲಿ ಏನೇನು ಪ್ರಮುಖವಾದ ಕೆಲಸಗಳನ್ನ ಮಾಡಿದ್ರೆ ಒಳ್ಳೇದಂತ ಹೇಳ್ತೀರಿ? ನಮ್ದು ರೋಬಸ್ಟ್ ಏರಿಯಾ. ರೋಬಸ್ಟಕ್ಕೆ ಮೇನ್ ಆಗಿ ಬೇಕಾಗಿರೋದು ಕಪಾತು, ಗೊಬ್ಬರ. ನೀವೆಲ್ಲ ಮರ ಕಪಾತ್ ಯಾವಾಗ ಮಾಡ್ತೀರಿ, ಗಿಡ ಕಪಾತ್ ಯಾವಾಗ ಮಾಡ್ತೀರಿ ಹೇಳಿ. ಮರ ಕಪಾತು ನಾವು ಮಾರ್ಚ್ ಕಾಫಿ ಹಣ್ಣೆಲ್ಲ ಕುಯ್ದ ಕೂಡಲೇ ಮಾಡ್ತೀವಿ. ಗಿಡ ಕಪಾತು ಅದ್ರ ಜೊತೆಲೆ ಮಾಡ್ತೀವಿ. ತಂದೆಯವ್ರ ಕಾಲದಲ್ಲಿ ಅರೇಬಿಕನು ಇತ್ತ? ಅರೇಬಿಕ ಅದೇ ಒಂದು 5 ಎಕರೆಗೆ ನಾವು ಇಂಟರ್ ಪ್ಲಾಂಟ್ ಮಾಡಿದೀವಿ. ಕಂಪನಿ ಸೇರಿದ ಮೇಲೆ ಮಾಡಿದ್ದು. ಓಹೋ, ಯಾವ್ದು ಹಾಕಿದ್ರಿ? ಅರಬಿಕಾ? ಅರಬಿಕಾ 795. ಓಹೋ, ಈಗ ಪೂರ್ಣ ರೋಬಸ್ಟವನ್ನೇ ಬೆಳೆದಿದ್ರಿ? ಹೌದು, 10x10 ನೆಟ್ಟಿದ್ದು, ಗ್ಯಾಪ್ ಇರ್ತದೆ ಅಂತ ಹೇಳಿ ನಾವು ಮಧ್ಯಕ್ಕೆ ಇಂಟರ್ಪ್ಲಾಂಟ್ ಮಾಡಿದ್ವಿ. ನಿಮ್ಮ ಭಾಗದಲ್ಲಿ ಕಾವಾಡಿ ಗ್ರಾಮದ ಸುತ್ತಮುತ್ತ ವಾರ್ಷಿಕ ಸರಾಸರಿ ಮಳೆ ಎಷ್ಟು ಬರುತ್ತೆ? ನಮಗೆ ಸರಾಸರಿ 70-65 ಬರೋದು. ಈ ವರ್ಷ 100 ಹತ್ರ ಆಗಿದೆ. ಓಹೋ, ಸತತವಾಗಿ ಈ ವರ್ಷ ಮಳೆ ಬರ್ತಾ ಇರೋದ್ರಿಂದ ಈಗ 3 ವರ್ಷದಿಂದ ಜಾಸ್ತಿನೇ. ಓಹೋ, ಫ್ಲಡ್ ಆಗಿತ್ತಲ್ಲ, ಅದೊಂದು ವರ್ಷ ಎಲ್ಲ 100 ದಾಟಿದೆ. ಓಹೋ, ಈ ಸಾರಿ ಈ ತರ ಮಳೆ ಬಂದಿದ್ರಿಂದ ಆಗೋ ಅನುಕೂಲ ಅನಾನುಕೂಲಗಳೇನು? ಅನುಕೂಲ ಏನು ಕಾಣ್ತಾ ಇಲ್ಲ, ಅನಾನುಕೂಲ ಬೇಕಾದಷ್ಟಿದೆ. ಓಹೋ, ಈಗ ಗದ್ದೆ ಎಲ್ಲ ಹಣ್ಣಾಗಿ ಕುಯ್ಲಿಕ್ಕೆ ಬಂದಿದೆ, ಕುಯ್ಲಿಕ್ಕೆ ಆಗೋಲ್ಲ. ಓಹೋ, ಕಾಫಿ ಒಂದೊಂದು ಗಿಡ ಹಣ್ಣಾಗ್ತಾ ಉಂಟು, ಅದೆಲ್ಲ ಉದುರ್ತಾ ಉಂಟು. ಓಹೋ, ಹಣ್ಣಾದ ಕಾಫಿನೇ ಉದುರ್ತದೆ. ಕಾಳುಮೆಣಸು? ಕಾಳುಮೆಣಸು ಸೆಟ್ಟಿಂಗ್ ಈ ವರ್ಷ ಹೇಳುವಷ್ಟು ಚೆನ್ನಾಗಿಲ್ಲ. ಓಹೋ, ಆದ್ರೆ ಪರವಾಗಿಲ್ಲ, ಎವರೇಜ್ ಉಂಟು. ಈ ತರ ಸತತವಾಗಿ ಮಳೆ ಬಂದ್ರೆ ಮುಂದೆ ಕಾಳುಮೆಣಸಿಗೂ ತೊಂದರೆ ಆಗ್ಬಹುದು ಅಂತ ಹೇಳೋದಿದೆ. ಕಾಳುಮೆಣಸಿಗೆ ಇನ್ನೂ ತೊಂದರೆ ಡಿಸೆಂಬರ್ ಫುಲ್ ಮಳೆ ಇದ್ರೆ, ಡಿಸೆಂಬರ್ ಬಂದ್ರೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋಲ್ಲ. ನೀವ್ ಅನ್ಕೊಂಡಂಗೆ ಬರೋ ದಿನಗಳಲ್ಲಿ ಹೇಗೆ ಹವಾಮಾನ ಇರಬಹುದು ಅಂತ ಹೇಳ್ತೀರಿ? ಇಡೀ ಪ್ರಪಂಚದಲ್ಲಿ ಇದೇ ತರ ನಡೀತಾ ಉಂಟಲ್ಲ. ಅದೇ ಇನ್ನು ಜಾಸ್ತಿ ಅಲ್ಲದೆ ಕಮ್ಮಿ ಆಗ್ಲಿಕ್ಕಿಲ್ಲ ಅಂತ ಆಯ್ತಾ ಉಂಟು. ಓಹೋ, ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಸ್ಕೊಂಡಿದ್ದು ಎಷ್ಟನೇ ವರ್ಷದಿಂದ? ಈಗ ಮನೆಗೆ ಬಂದು 25 ವರ್ಷ ಆಗ್ಲಿಕ್ಕಾಯ್ತು. ಓಹೋ, ಅಂದ್ಮೇಲೆ ಸ್ವಲ್ಪ ದಿವಸ ಸುಮ್ಮನೆ ಇದೆ, ಅಲ್ಲಿಂದ ಎಲ್ಲಾ ಕೆಲಸನೂ ನಾ ಮಾಡ್ತೀನಿ. ಓಹೋ, ಒಂದು ಕೆಲಸ ಅಂತ ಇಲ್ಲ, ಎಲ್ಲಾ ಕೆಲಸನೂ ರೆಡಿ. ಹೌದಾ? ಈ 72 ವರ್ಷಗಳ ವಯಸ್ಸಿನಲ್ಲಿ ತಾವು ಲವಲವಿಕೆಯಿಂದ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದರ ಗುಟ್ಟು ಏನು ಗಣಪತಿ ಅವರೇ? ಗುಟ್ಟು ಅಂತ ಹೇಳಿದ್ರೆ ನಾವು ಯಾವಾಗಲೂ ಬಿಜಿ ಆಗಿರ್ತೀವಿ. ತೋಟ ಗದ್ದೆ ಅಂತ ಹೇಳ್ಕೊಂಡು ನಾನು ಆಳುಗಳ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಮರ ಗಿರ ಹತ್ತೋದೆಲ್ಲ ಬಿಟ್ಟಿದ್ದೀನಿ, ಇಲ್ಲದಿದ್ರೆ ಮರವನ್ನು ಹತ್ತಿದೆ, ಎಲ್ಲ ಕೆಲಸ ಮಾಡ್ತಿದ್ದೆ. ಮರ ಹತ್ತದ್ ಬಿಟ್ಟು ಎಷ್ಟು ವರ್ಷ ಆಯ್ತು? ಈಗ ಒಂದ್ 2 ವರ್ಷದಿಂದ ಎಲ್ಲರೂ ಬೈತಾರೆ ಅಂತ ಹೇಳ್ಕೊಂಡು ಹತ್ತದಿಲ್ಲ. ಓ, ಬೈತಾರೆ ಅಥವಾ ಏನಾದ್ರೂ ಆದೀತಂತ ಆತಂಕ ಪಡ್ತಾರೆ ಅಂತ ಅನ್ಕೊಂಡು ಅವ್ರ ಮಾತಿಗೆ ಬೆಲೆ ಕೊಟ್ಟಿದ್ರಿ. ಹೌದು, ಆದ್ರೂ ಹುರುಪಿದೆ ಅಲ್ವಾ ನಿಮ್ಗೆ? ಹೌದು. ಒಂದೇನಂದ್ರೆ ಆಶ್ಚರ್ಯ, ಎಷ್ಟೋ ಜನ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದಿರೋರು ತುಂಬಾ ಚೆನ್ನಾಗಿ ತೋಟ ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾರೆ, ಕೆಲವೊಬ್ಬರಿಗೆ ಹಾಗೆ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ಬಾಟ ಬೇಕು ಮನುಷ್ಯನಿಗೆ, ನಾವು ಸಾಧಿಸಬಹುದು ಅಂತ ಯೋಚನೆ ಮಾಡಿದ್ರೆ ಎಲ್ಲ ಸಾಧಿಸಬಹುದು. ನಾನು ಆ ಕಂಪನಿಯಲ್ಲಿ 25 ವರ್ಷ ಗಂಟೆ ಕೆಲಸ ಮಾಡಿದೆ, ಅಲ್ಲಿ ಬೇಕಾದಷ್ಟು ಕಲ್ತಿದ್ದೀನಿ. ಆದ್ರೆ ಅಲ್ಲಿ ಸಂಪಾದನೆ ಮಾಡಿದ್ದು ನಾನು ಇಲ್ಲಿ ಬಂದು ಬರೀ 2-3 ವರ್ಷದಲ್ಲೇ ಮಾಡಿದ್ದೀನಿ ಅಷ್ಟು. 25 ವರ್ಷದಲ್ಲಿ ಮಾಡೋದು, 3 ವರ್ಷದಲ್ಲಿ ನಾನು ಸಂಪಾದನೆ ಮಾಡಿದ್ದೀನಿ. ಅಬ್ಬಾ ಅಬ್ಬಾ, ನೋಡಿ ಹೇಗೆ ಏನು ಅಂತ ಅನ್ಕೊಂಡು ವಿವರಿಸಿ. ಹೇಗೆ ಅಂತ ಹೇಳಿದ್ರೆ ನಾನು ಎಲ್ಲದಕ್ಕೂ ಇನ್ವಾಲ್ವ್ ಆಯ್ತಿದೆ. ಮತ್ತೆ ಎಕಾನಮಿ, ಈಗ ಆಳುಗಳಿಗೆ ಸಂಬಳ ಕೊಟ್ಟರು ಅವ್ರು ಕೆಲಸ ಮಾಡದಿದ್ರೆ ಪ್ರಯೋಜನ ಇಲ್ಲ, ಎಷ್ಟು ಖರ್ಚು ಮಾಡಿದ್ರು ಅವ್ರು ಕೆಲಸ ಮಾಡ್ಬೇಕಲ್ಲ. ಹೌದು, ನಮ್ಮನ್ನ ನೋಡಿ ಅವರು ಮಾಡದಿರ ಆಗೋದಿಲ್ಲಲ್ಲ, ನಾವು ಸಂಬಳ ಬೇಕಾದ್ರೆ ಜಾಸ್ತಿ ಕೊಡ್ತೀವಿ. ನಮ್ಮಲ್ಲೇ ಒಂದು 13 ವರ್ಷದಿಂದ ಕೆಲಸ ಮಾಡ್ತಿದ್ದ ಒಂದು ಫ್ಯಾಮಿಲಿ ಈ ವರ್ಷ ಹೋದ್ರು, ಅವರು 20 ಲಕ್ಷದ ಒಂದು ಮನೆ ಕಟ್ಟಿಸಿದ್ದಾರೆ. ಓಹೋ, ಬರೀ 12 ವರ್ಷದಲ್ಲಿ ಸಂಪಾದನೆ ಮಾಡಿದ್ದು ದುಡ್ಡು ಅದು. ನಾನು ಆಳುಗಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೆ, ಅವರಿಗೆ ಓವರ್ ಟೈಮ್ ಎಲ್ಲ ಬೆನಿಫಿಟ್ ಕೊಡ್ತಿದ್ದೆ, ಸಂಬಳನು ಜಾಸ್ತಿ ಕೊಡ್ತಿದ್ದೆ, ಹಾಗೆ ಕೆಲಸನೂ ಅವ್ರು ಮಾಡ್ತಾ ಇದ್ರು. ಅಂದ್ರೆ ಕೃಷಿಯಲ್ಲಿ ನಾವ್ ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಬೆಳವಣಿಗೆ ಅಲ್ವಾ, ಗ್ಯಾರಂಟಿ ಅದು. ನಾವು ಕೆಲಸ ಮಾಡದೆ ಅವ್ರನ್ನ ಬಿಟ್ಬಿಟ್ಟು ಅಲ್ಲಿ ಸುತ್ತಕೊಂಡಿದ್ರೆ ನಮ್ಗೇನು ಸಿಕ್ಕೋದಿಲ್ಲ. ನಿಜ ನಿಜ, ನಾವು ಇನ್ವಾಲ್ವ್ ಆಗ್ಬೇಕು ಎಲ್ಲ ಕೆಲಸದಲ್ಲಿ. ನಿಜ. ಈಗ ನೀವೊಂದ್ 25 ವರ್ಷಗಳ ಕಾಲ ಕೆಲಸ ಮಾಡಿ ಬಂದ್ರಲ್ಲ, ಆ ಸಮಯದಲ್ಲಿ ಎಷ್ಟು ತೋಟ ಇತ್ತು, ಆಮೇಲೆ ಎಷ್ಟು ಹೆಚ್ಚಿಗೆ ಮಾಡ್ಕೊಂಡ್ರಿ? ನಾನು ಬಂದ ಮೇಲೆ ಬರೀ 2 ಎಕರೆ ಮಾತ್ರ ಬಾಕಿ ಇತ್ತು ಖಾಲಿ ಜಾಗ, ಅದು ಮಾಡಿದೀವಿ. ಅದಕ್ಕೆ ಮೊದಲು ನಾನೇ ಬಂದು ಲೇಬರ್ ಎಲ್ಲ ತಂದು ಮಾಡಿಸ್ತಿದ್ದೆ. ನಮ್ಮ ತಂದೆಯವರು ಮಾಡಿಸಿದ್ದು 2 ಎಕರೆ ಹಳೆ ತೋಟ ಇತ್ತು, ಬಾಕಿ ಎಲ್ಲ ನಾನು ಕಂಪನಿ ಸೇರಿದ ಮೇಲೆ ಮಾಡಿದ್ವಿ. ಓಹೋ, ನಿಧಾನಕ್ಕೆ ಮಾಡ್ಕೊಂತ ಮಾಡ್ಕೊಂತ ಬಂದ್ರಿ, ಆಮೇಲೆ ಕೊನೆಗೆ ಇನ್ನು 2 ಎಕರೆ ಉಳಿದದ್ದನ್ನ ಮುಗಿಸಿದ್ರಿ? ಹೌದು, ಆಗೆಲ್ಲ ಕಮ್ಮಿ ಇದ್ರಲ್ಲಿ ಆಯ್ತಿತ್ತಲ್ಲ, ಖರ್ಚಿನೂ ಅಷ್ಟು ಆಗ್ತಿರ್ಲಿಲ್ಲ, ಮತ್ತೆ ಮನೆ ಸಂಪಾದನೆ ಅವರಿಗೆ ಐಡಿಯಾ ಆಯ್ತಿಲ್ಲ. ನಾನು ಬಂದು ಎಲ್ಲದಕ್ಕೂ ಅವ್ರ ಜೊತೆ ಸೇರ್ಬಿಟ್ಟು ಎಲ್ಲ ಕೆಲಸನು ಅವರಿಗೆ ತಿಳಿಸಿ ಹೋಯ್ತಿದೆ, ಅವರೆಲ್ಲ ಮಾಡ್ತಾ ಇದ್ರು. ನೋಡಿ, ಕೃಷಿಯಲ್ಲಿ ಆಸಕ್ತಿಯನ್ನ ತೆಗೆದುಕೊಂಡ್ರೆ ಎಷ್ಟು ಚೆನ್ನಾಗಿ ಹೇಳಿದೆಲ್ಲ. ಆ ಟೈಮಲ್ಲಿ ಸಂಪಾದನೆ ಮಾಡಿದ ನಾವು ಬರೀ 3 ವರ್ಷದಲ್ಲಿ ನಾ ಮಾಡಿದ್ದೀನಿ. ಈಗ 16 ಎಕರೆ ಕಾಫಿ ತೋಟ ಮತ್ತೆ ಕಾಳುಮೆಣಸು. ನಮ್ಮ ಫ್ಯಾಮಿಲಿ ಇದು, ನಮ್ಮ ತಮ್ಮಂದಿರಿದ್ದಾರೆ 3 ಜನ, 2 ಜನಕ್ಕೆ ಕೊಡ್ತಾ ಇದ್ದೀನಿ ವರ್ಷ, ಇನ್ನೊಬ್ಬ ಮಾತ್ರ ಕೇಳ್ತಾ ಇಲ್ಲ, ಅವರು ಡಾಕ್ಟರ್ ಆಗಿದ್ದಾರೆ ಮೈಸೂರಲ್ಲಿ. ಅವರು ತಗೊಳ್ಳೋದಿಲ್ಲ. ಬ್ಯಾಂಗ್ಳೂರಲ್ಲಿ ಇದ್ದಾರೆ ಎರಡು ಜನ, ಅವ್ರಿಗೆ ಕೊಡ್ತೀನಿ. ಒಟ್ಟು 16 ಎಕರೆ ಅಂತಂದ್ರೆ 3/4 ಜನಕ್ಕೆ ಒಳಪಡುತ್ತೆ. 4 ಜನಕ್ಕೆ ಒಳಪಡುತ್ತೆ. ಹೌದು, ಜಮೀನಿನ ಮಾಲೀಕರು ಆಸಕ್ತಿ ತೆಗೆದುಕೊಂಡ್ರೆ ನೋಡ್ತಾ ತೋಟಗಳು ಚೆನ್ನಾಗಿರುತ್ತೆ. 5 ಎಕರೆ ತೋಟ ಇದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಓಹಾ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ಬೇಕು. ಮಾಡ್ಬೇಕು ಹೇಳಿದೆಲ್ಲ, ಆಳುಗಳನ್ನ ಕಳಿಸ್ಬಿಟ್ಟು ನಾವು ಎಲ್ಲಾದ್ರೂ ಸುತ್ತಾಕ ಹೋದ್ರೆ ಆಗಲ್ಲ. ಹೇಳಿ, ಸಗಣಿ ಗೊಬ್ಬರ ಎಷ್ಟು ಕೊಡ್ತೀರಿ, ಸುಣ್ಣ ಎಷ್ಟು ಕೊಡ್ತೀರಿ, ರಾಸಾಯನ ಗೊಬ್ಬರ ಎಷ್ಟು ಕೊಡ್ತೀರಿ, ಏನೇನ್ ಕೆಲಸ ಮಾಡ್ತೀರಿ ಅಂತ ಸ್ವಲ್ಪ ವಿವರವಾಗಿ. ನಾವು ವರ್ಷಕ್ಕೆ 2-2 ಎಕರೆಗೆ ಹಾಕ್ತಿವಿ, ಅದೇ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಈ ವರ್ಷ ಹಾಕಿದಕ್ಕೆ ಬರೋ ವರ್ಷ ಹಾಕಲ್ಲ. ನಮ್ಮ ಸಾಯಿಲ್ ಅಷ್ಟೇನ್ ಚೆನ್ನಾಗಿಲ್ಲ, ಅದಕ್ಕೆ ಸಗಣಿ ಕೊಡ್ತಾ ಇದ್ದೀನಿ. ಒಂದೊಂದು ಕುಕ್ಕೆ 3-4 ವರ್ಷಕ್ಕೆ ಒಂದ್ಸಲ ಕೊಡ್ತೀನಿ. ನಿಮ್ದಲ್ದಲ್ಲ ಮತ್ತೆ ಖರೀದಿ ಮಾಡ್ತೀರಾ? ಖರೀದಿ ಮಾಡೋದು ಮೊದಲು ಗದ್ದೆಗೆ ಬೇಕಲ್ಲ. ನೀವು ಚಿಕ್ಕವರಿದ್ದಾಗ್ಲಿಂದ ಮನೆಯಲ್ಲಿ ಎಷ್ಟು ಹಸುಗಳು ಎಮ್ಮೆಗಳು ಇದ್ದು ಅಂದ್ರೆ, ಹಸುಗಳನ್ನ ನೀವು ಈಗ 25-30 ವರ್ಷಗಳ ಹಿಂದಿಂದ ಸಾಕೊಂತ ಬಂದಿದ್ದೀರಿ ಅಲ್ವಾ? ಹೌದೌದು. ಈಗ ಎಷ್ಟಿದಾವೆ, ಹಿಂದೆ ಎಷ್ಟಿದ್ದು? ಕರಿ ಹಸುಗಳನ್ನೇ 2-3 ಇತ್ತು. ಆದ್ರೆ ಹಾಲು ಸೇಲ್ ಮಾಡಕ್ಕೆ ಪ್ರಾಬ್ಲಮ್ ಅಲ್ಲ, ಅದಕ್ಕೆ ನಾವು ಎಲ್ಲ ಕಮ್ಮಿ ಮಾಡ್ಬಿಟ್ಟೆವು. ಇಲ್ಲಿ ಹತ್ತಿರದಲ್ಲಿ ಯಾರು ಬೇಕೋ ಅವ್ರಿಗೆ ಮಾತ್ರ ಕೊಡೋದಲ್ಲದೆ ನಾವು ತಗೊಂಡೋಗಿ ಕೊಡ್ಲಿಕ್ಕೆಲ್ಲ ಆಗಲ್ಲ. ಇದ್ರೆ ಅದಕ್ಕೆ ಒಂದ್ ಜನ ಬೇರೆ ಮಾಡಬೇಕು, ನಮ್ ಕೆಲಸನು ಹಾಳಾಯ್ತದೆ. ಹೌದು, ಈಗ ಒಂದು ಹಸು ಇದೆ ಅಂತ ಹೇಳ್ತಾ ಇದ್ರ ಅಲ್ವಾ? ಹೌದೌದು. ಎಂತ ಹಸು ಅದು, ಜರ್ಸಿ ಕ್ರಾಸ? ಹೇಗೆ ಜರ್ಸಿ ಕ್ರಾಸ್? 8-10 ಲೀಟರ್ ಹಾಲು ಸಿಗ್ತದೆ 2-3 ಹೊತ್ತಲ್ಲಿ. ಓಹೋ, ಪರವಾಗಿಲ್ಲ, ಮನೆ ಬಳಕೆಗಾಗಿ ಮತ್ತೆ 4-6 ಜನ ಕೊಡಬಹುದು. ಹತ್ರ ಇರೋರಿಗೆ ಎಲ್ಲ ಕೊಡ್ತೀವಿ, ಮತ್ತೆ ತುಪ್ಪ ಮಾಡ್ತಾರೆ, ಅದಕ್ಕೂ ಒಳ್ಳೆ ಡಿಮಾಂಡ್ ಇದೆ ತುಪ್ಪಕ್ಕೆ. ಓಹೋ, ಅಂದ್ರೆ 1-2 ಹಸುಗಳಾದ್ರೂ ಇರ್ಲೇಬೇಕು ಒಬ್ಬ ರೈತರಿಗಲ್ವಾ? ಹೌದೌದು, ಹಸು ಇಲ್ಲದಿದ್ರೆ ನಮ್ಗೆ ಕುಡಿಯಕಾದ್ರೂ ಬೇಕಲ್ಲ. ಹೌದು, ಹೊರಗಿನ ತಂದ ಹಾಲು ಎಷ್ಟಾದ್ರೂ ಅಷ್ಟೇ. ರೋಬಸ್ಟ ಕಾಫಿ ಎಂತದು ತಳಿ, ಓಲ್ಡ್ ರೋಬಸ್ಟ? ನಮ್ದು ಓಲ್ಡ್ ರೋಬಸ್ಟ್ ವೆರೈಟಿನಿಯಾ. 2 ಎಕರೆ 2-4 ಉಂಟು, ಬಾಕಿ ಎಲ್ಲ ಓಲ್ಡ್ ರೋಬಸ್ಟ್. ರಾಸಾಯನಿಕ ಗೊಬ್ಬರ ಎಷ್ಟು ಕೊಡ್ತೀರಿ? ರಾಸಾಯನಿಕ ಗೊಬ್ಬರ NPK ಕ್ಯಾಲ್ಕುಲೇಟೇ ಮಾಡಿ ಕೊಡೋದು ನಾನು. ಒಂದು ಟ್ರಿಪ್ಗೆ ನಾವು 4.5 ಚೀಲ ಹಾಕ್ತಿವಿ, ಹಾಗೆ 2 ಸಲ ಆಗಿ ಮತ್ತೆ ಒಂದು ಮಿಡ್ ಮಾನ್ಸೂನ್ ಅಂತ ಕೊಡ್ತೀವಿ ಯೂರಿಯಾ 50 ಕೆಜಿ, ಬಾಕಿ 4.5 ಚೀಲ ಹಾಕ್ತಿವಿ ಎಕರೆಗೆ. ಅಂದ್ರೆ ಕಾಫಿ ಮಂಡಳಿ ಶಿಫಾರಸು ಮಾಡಿದ ಒಂದು ರೀತಿ ನೀತಿಯಲ್ಲಿ ಹೋಗ್ತೀರಾ ಅಥವಾ ನಿಮ್ದೇ ಆದ? ನಾನು ಅಲ್ಲಿ ಕಂಪನಿಲಿ ನನಗೆ ಗೊತ್ತಿದೆಲ್ಲ, ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಿನೇ ಕೊಡೋದು ನಾನು. ಓ, ಸರಿನ. ಈಗ ಯೂರಿಯಾ, ಸೂಪರ್ ಫಾಸ್ಫೇಟ್, ಮಿರಟಾ ಪೊಟ್ಯಾಶ್ ಈ ತರ ಬಳಸ್ತೀರಾ ಅಥವಾ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಹಾಕ್ತೀರಾ, ಹೇಗೆ? ಅದೆಲ್ಲ ಮಿಕ್ಸ್ ಮಾಡಕ್ಕೆಲ್ಲ ತುಂಬಾ ಲೇಬರ್ ಬೇಕಾಯ್ತದಲ್ಲ, DAP ಯೂರಿಯಾ ಪೊಟ್ಯಾಶ್. ಓಹೋ, ಹಾಗೆ. ಮತ್ತೆ 10-26 ಎಲ್ಲ ಸಿಗ್ತದಲ್ಲ ಅಂತ ಗೊಬ್ಬರನೇ ಹಾಕೋದು, ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ. ವರ್ಷಕ್ಕೆ 3 ಅಥವಾ 4 ಸಾರಿ ಹಾಕ್ತೀರಾ? 3 ಸಲ. 3 ಸಲ. ಮತ್ತೆ ಯೂರಿಯಾವನ್ನ ಮಳೆ ಹಿಡ್ಕೊಂಡಾಗ ಪ್ರೀ ಮಾನ್ಸೂನ್ ಅಂಡ್ ಪೋಸ್ಟ್ ಮಾನ್ಸೂನ್, ಮತ್ತೆ ಮಿಡ್ ಮಾನ್ಸೂನ್ ಅಲ್ಲಿ ಒಂದು 50 ಕೆಜಿ ಯೂರಿಯಾ ಕೊಡ್ತೀನಿ. ಓ, ಹಾಗೆ ಹಾಗೆ, ಅದು ಸೇರಿ 3 ಸಾರಿ ಆದಂಗೆ ಆಗುತ್ತೆ. ಹೌದೌದು. ಸುಣ್ಣವನ್ನ ಹೇಗೆ? ಸುಣ್ಣ 3 ವರ್ಷಕ್ಕೊಂದ್ಸಲ ಹಾಕ್ತೀನಿ 5 ಕೆಜಿಸ್. ಓಹೋ, ಮತ್ತೆ ಅದು PH ಸಾಯಿಲ್ ಟೆಸ್ಟಿಂಗ್ 7-8 ವರ್ಷದ ಒಂದ್ಸಲ ನಾವು ನೋಡ್ತೀವಿ, ಅದು ಜಾಸ್ತಿ ಇದ್ರೆ ಜಾಸ್ತಿ ಸುಣ್ಣ ಕೊಡ್ಬೇಕಾಯ್ತದೆ. ಓಹೋ, ತೋಟದಲ್ಲಿ ಎಂತೆಂತ ಮರಗಳಿದಾವೆ ಗಣಪತಿ ಅವರೇ? ತೋಟದಲ್ಲಿ ಸಿಲ್ವರ್ ಓಕ್ ರೋಡ್ ಸೈಡ್ ಗೆ ಮಾತ್ರ ಹಾಕಿದೀನಿ, ಬಾಕಿ ಒಳಗೆಲ್ಲ ನಂದಿ, ಗೀಟೆ, ಮತ್ತಿ ಎಲ್ಲ ಉಂಟು. ಓಹೋ, ಏನು ರಸ್ತೆ ಪಕ್ಕದಲ್ಲಿ ಸಿಲ್ವರ್ ಹಾಕಿ ಒಳಗಡೆ ಈ ತರದ ಗಿಡ ಮರಗಳನ್ನೆಲ್ಲ ಬೆಳೆಸಿದ್ರಿ? ಅದು ಹಳೆ ತೋಟದಲ್ಲಿ ಬೆಜ್ಜಿದ್ದು, ನಾವು ನೆಟ್ಟಿದಲ್ಲ ಅದು ಹಳೆ ಮರಗಳು. ತೋಟದಲ್ಲಿ ಬೀಟೆ, ಹೊನ್ನೆ, ನಂದಿ ಇವೆಲ್ಲ ಹಾಕೊಂಡಿದಿರಲ್ಲ, ಹಲಸನು ಇರ್ಬೇಕನ ಅಲ್ವಾ? ಹಲಸನು ಉಂಟು. ಯಾವ ಮರಗಳಿಗೆ ಚೆನ್ನಾಗಿ ಕಾಳ್ಮೆಣಸು ಹಬ್ಬಿಕೊಳ್ಳುತ್ತೆ? ನಂದಿ ಮರ ಬಿಟ್ಟು ಬಾಕಿ ಎಲ್ಲದೂ ಬರ್ತದೆ. ಓಹೋ, ಬಳಂಜಿ ಮರಕ್ಕೂ ಹಬ್ಬಿಕೊಳ್ಳುತ್ತಲ್ವಾ? ಬಳಂಜಿ ಮರಕ್ಕೆ ಬಾರಿ ಚೆನ್ನಾಗಿಡಿದ್ರೆ. ಬಳಂಜಿ ಮರಗಳು ಎಷ್ಟಿದಾವೆ? ಬಳಂಜಿ ಮರ ಬಾರಿ ಕಮ್ಮಿ. ಹಾ, ಯಾವ ಮರಗಳು ಹೆಚ್ಚಿಗಿದಾವೆ ನಿಮ್ಮಲ್ಲಿ? ನೇರಳೆ ಮರ ಉಂಟು, ಹೊನ್ನೆ ಮರನು ಉಂಟು, ಹೊನ್ನೆ ಇದೆ, ಮತ್ತಿ ಮರಗಳು ಉಂಟು ತುಂಬಾ. ನಂದಿ ಮರ ಅದೇ ಯಾವ್ದಕ್ಕಾಗಲ್ಲ. ಸರಿನೆ. ಮತ್ತೆ ಅಲ್ಲಲ್ಲಲ್ಲಿ ಪಾಲ್ವಾಣ ಅಥವಾ ಹಾಲ್ವಾಣನು ಹಾಕೊಂಡಿರ್ಬೇಕಲ್ಲ? ಅದೆಲ್ಲ ಹಾಕಿಲ್ಲ. ಹಾಕಿಲ್ವಾ? ಅಲ್ಲ, ಇದೇ ಮರ ಸಾಕಲ್ಲ, ಯಾಕೆ ಅದೆಲ್ಲ ಇತ್ತು ಮೊದಲು, ಅದೆಲ್ಲ ಹೋಗ್ಬಿಡ್ತು. ಓಹೋ, ಮತ್ತೆ ತೋಟದಲ್ಲಿ ಹಣ್ಣಿನ ಮರಗಿಡಗಳನ್ನು ಕೆಲವೊಬ್ರು ಹಾಕೊಳ್ತಾರೆ, ಸಪೋಟ, ಬಟರ್ ಫ್ರೂಟ್, ಮಾವು ಉಂಟು. ಸಪೋಟ ತೋಟದಲ್ಲಿ ಇಲ್ಲ, ಮನೆ ಹತ್ರ ಎಲ್ಲ ನಟ್ಟಿವಿ. ಸರಿನೆ. ಬಟರ್ ಫ್ರೂಟ್ ಇದೆ ತೋಟದಲ್ಲಿ ಸುಮಾರು. ಎಷ್ಟು ವರ್ಷಗಳಿಂದ ಬೆಳೀತಾ ಇದ್ರಿ? ಒಂದು 7-8 ವರ್ಷದಿಂದ ಬೆಳೀತಾ ಉಂಟು. ಓಹೋ, ಅದರಿಂದ ಸ್ವಲ್ಪ ವರಮಾನ ಸಿಗುತ್ತೆ ನಿಮಗೆ? ಹೌದೌದು. ಎಷ್ಟು ಮರಗಳಿದಾವೆ, ಎಷ್ಟು ಸಿಗುತ್ತೆ ನಿಮಗೆ? ಅದೆಲ್ಲ ಮಿಸಸ್ ಡಿಪಾರ್ಟ್ಮೆಂಟ್. ಹೌದಾ? ಅದಕ್ಕೆಲ್ಲ ಇನ್ವಾಲ್ವ್ ಆಗಲ್ಲ. ಓಹೋ, ಕೊಡ್ತೀನಿ ಅವ್ರಿಗೆ. ಅವ್ರ ಹೆಸರು ಏನಂದ್ರಿ? ಭವಾನಿ ಅಂತ. ಭವಾನಿ ಅವರು. ಹಲೋ ಸರ್, ಗುಡ್ ಈವ್ನಿಂಗ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ. ನಾವು ಏನ್ ಓದಿದ್ದು ಮೇಡಮ್? ಬಿ ಎಡ್ ಮಾಡಿ ಏನಾದ್ರೂ ಮೇಸ್ಟ್ರ್ ಕೆಲಸ ಮಾಡಿದ್ರ ಅಥವಾ ಒಂದು 10 months ಮಾಡಿದೆ, ಮತ್ತೆ ಬಂದ್ಬಿಟ್ಟೆ ಮನೆಗೆ. ಆಮೇಲೆ ಮದ್ವೆ ಆಯ್ತು. ತಮ್ದು ತವ್ರ ಮನೆ ಯಾವ್ದು? ಮಂಡೇಪಂಡ. ಮಂಡೇಪಂಡ ಯಾವ ಊರು ಅಂತಂದ್ರಿ? ಇಲ್ಲೇ ಅಂಡೋಣಿ. ಬಟರ್ ಫ್ರೂಟ್ ಬಗ್ಗೆ ಗಣಪತಿ ಅವ್ರು ಹೇಳ್ತಾ ಇದ್ರಿ, ಎಷ್ಟು ಮರಗಳಿದಾವೆ, ಹೇಗಿದೆ? ಒಂದ್ 4-5 ಮರ ಇದೆ ಸರ್. ನನಗೆ ರೇಟೇ ಸಿಕ್ಕೋದಿಲ್ಲ. 10 ರೂಪಾಯಿ 15 ರೂಪಾಯಿಗೆ ತಗೊಂಡೋಗ್ತಾರೆ. ಆಚೆ ವರ್ಷ ನನಗೆ ಒಂದು 7,000 ಎಷ್ಟು ಸಿಕ್ತ ಅಷ್ಟೇ. ಓಹೋ, ಅಂದ್ರೆ ಈ ಕೊರೋನಾ ಬಂದ್ಮೇಲೆ ಬೆಲೆ ಕಡಿಮೆ ಆಗಿದೆ. ಆದ್ರೂ ಅದು ಮಳೆಗಾಲದಲ್ಲಿ ಆಗುತ್ತೆ ಅಲ್ಲ, ಎಲ್ಲ ಹೋಗುತ್ತೆ. ಆ ಟೈಮಲ್ಲಿ ಬರೋದು ಇಲ್ಲ ಅವರು, ಎಲ್ಲ ಉದ್ರಿ ಹೋಗುತ್ತೆ. ಯಾರಾದ್ರೂ ಬಂದ್ರೆ ಕೊಡ್ತೀನಿ. ಮೈಸೂರಿಂದ ಬೆಂಗಳೂರಿಂದ ಇವರ ಬ್ರದರ್ಸ್ ಎಲ್ಲ ಬರ್ತಾರಲ್ಲ, ಅವ್ರು ಬೇಕಾದ್ರೆ ತಗೊಂಡೋಗ್ತಾರೆ. ಬಟರ್ ಫ್ರೂಟ್ ಅಲ್ಲದಲ್ಲೇ ತೋಟದಲ್ಲಿ ಬಾಳೆ, ಕಿತ್ತಳೆ ಈ ತರದ ಮರಗಳು? ಕಿತ್ತಳೆ ಬರೋದೇ ಇಲ್ಲ ಸರ್, ನೆಟ್ಟಿದೀನಿ ಬರೋದೇ ಇಲ್ಲ. ಒಂದಷ್ಟು ಬರ್ತದೆ, ಮತ್ತೆ ಅರ್ಶಿನ ಬಂದ್ಬಿಡ್ತದೆ ಅದು. ಬಾಳೆ? ಬಾಳೆ ಇಲ್ಲ, ಬಾಳೆ ಎಲ್ಲ ಹೋಯ್ತು. ಈಗ ಮನೆ ಹತ್ರ ಒಂದು ಶಾಸ್ತ್ರಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಹಾಗೆ ಮನೆ ಬಳಕೆಗೆ ಬೇಕಾಗಿರೋ ತರಕಾರಿಗಳನ್ನು ಬೆಳ್ಕೊಂತೀರೇನ ಅಲ್ವಾ? ಬೆಳೆಸ್ತಾ ಇದೆ ಇಷ್ಟ ವರ್ಷ. ಈ ವರ್ಷ ಏನು ಆಗಿಲ್ಲ ಮಳೆಗೆ. ಮಳೆ ಹೆಚ್ಚಿಗೆ ಆಯ್ತಲ್ಲ, ಹಂಗಾಗಿ. ಹೌದು, ಅನಾನುಕೂಲ. ಬೀನ್ಸು ಸಹ ಆಗಿಲ್ಲ ನಮ್ಗೆ. ಗಣಪತಿಯವರು ಹೇಗೆ ತೊಡಸ್ಕೊಂಡಿದ್ರ ತೋಟದ ಅಭಿವೃದ್ಧಿಯಲ್ಲಿ, ತಾವೂ ಕೈ ಜೋಡಿಸಿದ್ರಿ ಅಲ್ವಾ? ನಾನು ಕಮ್ಮಿ ಸರ್, ಹಾಗಿಲ್ಲ, ಬೇರೆ ಕೆಲಸಕ್ಕೆಲ್ಲ ಹೋಗೋದಿಲ್ಲ. ಪಿಕ್ಕಿಂಗ್ ಟೈಮ್ ಅಲ್ಲೆಲ್ಲ ಹೋಗ್ತೀನಿ. ಹೋಗಿ ಅಲ್ಲಿ ಆಳುಗಳ ನೋಡ್ಕೊಳ್ಳೋದು, ಬೇಳೆ ಎರ್ಕೋದು, ಅದು ಇದು ಏನಾದ್ರೂ ಇರ್ತದೆ, ಅವ್ರು ಬಿಟ್ಟ ಕಾಫಿನ ಕುಯ್ಯೋದು, ಅದೆಲ್ಲ ಮಾಡ್ತೀನಿ. ಹೌದು, ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿದ್ರೆ ಕೈ ಜೋಡಿಸಿದ್ರೆ ಅನುಕೂಲನೆ. ದೂರ ತೋಟಕ್ಕೆ ಹೋದ್ರೆ ನಾವು ಹೋಗೋದಿಲ್ಲ, ಆಗ ಮನೇಲೇ ಇರ್ತೀನಿ. ಹೌದು, ಮನೆ ಕೆಲಸಗಳು ಸಾಕಷ್ಟು ಆಗ್ಬಿಡ್ತವೆ. ಮನೆ ಕೆಲಸ ಸುಮಾರಾಗುತ್ತೆ ನನಗೆ. ಹೌದು, ನಿಜ. ಮಕ್ಕಳು ಕರಿಯೋದು ಎಲ್ಲ ಕೆಲಸ ನಮ್ದೇ ಈಗ. ಓಹೋ, ಹಾಲು ಕರಿಯೋದು, ಹಸು ನೋಡ್ಕೊಳ್ಳೋದು ನಿಮ್ದೇ? ಹಸು ನೋಡ್ಕೊಳ್ಳೋದಿಲ್ಲ, ಕಟ್ಟುತ್ತಾರೆ ತಕ್ಕನೋಗಿ. ಈಗ ಆಳುಗಳು ಯಾರಿಲ್ಲ ನಮ್ಮ ಮನೇಲಿ, ಕೆಲಸ ಎಲ್ಲ ನಮ್ದೇ ಈಗ. ನೋಡಿ, ಬೇಸರ ಇಲ್ದಲ್ಲೇ ಆನಂದದಾಯಕವಾಗಿ ಮಾಡ್ಕೊಂಡು ಹೋಗ್ತೀರಿ ಅಲ್ವಾ? ಒಂದಾದ್ರೂ ಹಸ ಬೇಕು ಸರ್, ಇಲ್ಲದಿದ್ರೆ ಆಗೋದಿಲ್ಲ. ನೋಡಿ ನೋಡಿ, ನಿಜ. ಅದಕ್ಕಾಗಿ ಇಟ್ಕೊಳ್ಳೋದು, ಇಲ್ಲದಿದ್ರೆ ಕಷ್ಟ ನಮ್ಗೆ. ಯಾವಾಗ್ಲೂ ಟೌನಿಗೆ ಹೋಗ್ಬೇಕು ಇವ್ರು. ನಿಜ ನಿಜ, ಇವ್ರು ಹೋಗೋದೇ ಇಲ್ಲ ಟೌನಿಗೆ, ಕಷ್ಟ ಆಗುತ್ತೆ ಹಸ ಇಲ್ಲದಿದ್ರೆ. ಹೌದು, ಗಣಪತಿ ಅವ್ರಿಗೆ ಕೊಡಿ, ಮಾತಾಡೋಣ. ಆಯ್ತು, ನಮಸ್ಕಾರ. ಗಣಪತಿ ಅವರೇ, ತಾವು ಉಂಡೆ ಕಾಫಿ ಮಾಡ್ತೀರಾ, ಬೇಳೆ ಕಾಫಿ ಮಾಡ್ತೀರಾ? ಇಲ್ಲ, ಉಂಡೆ ಕಾಫಿನೇ. ಕಾಫಿ ಎಲ್ಲ ನಮ್ಗೆ ಟೈಮ್ ಇಲ್ಲ, ಸ್ವಲ್ಪರು ಇಲ್ಲ. ಓಕೆ, ಮಾರಾಟ ಮಾಡೋದು ವ್ಯವಸ್ಥೆ ಹೇಗೆ? ಮಾರಾಟ ಈ ಲೋಕಲೇ. ಅಂದ್ರೆ ಆ ವರ್ಷದ ಆ ವರ್ಷನೇ ಮಾರಾಟ ಮಾಡ್ಬಿಡ್ತೀರಾ ಅಥವಾ? ಮಾಡ್ತೀವಿ, ಇಮಿಡಿಯೇಟ್ ಕೊಡೋದಿಲ್ಲ ನಾವು. ಇಮಿಡಿಯೇಟ್ ಕೊಟ್ರೆ ರೇಟ್ ಸಿಕ್ಕಲ್ಲ. ಒಂದು ಗೋಡೌನ್ ಕಟ್ಟಿದೀನಿ, ಒಂದು 500-600 ಮೂಟೆ ಎಲ್ಲ ಮಡಗ್ಬಹುದು. ಓ, ಆತರ ಇಟ್ಕೊಂಡಿದೀರ? ಹೌದು. ಒಳ್ಳೇದ್. ನೋಡಿ, 2900 ನಮ್ಗೆ 3,750 ರೂಪಾಯಿ ಗಂಟೆ ಸಿಕ್ತು. 2900 ಕೊಟ್ಟವ್ರೆ ಸುಮಾರು ಜನ ಇದ್ದಾರೆ ನೋಡಿ. ಅವಸರ ಮಾಡ್ಕೊಂಡು ಕೊಡೋದ್ಕಿಂತ ಹೌದು ಮಾರುಕಟ್ಟೆ ಗಮನಿಸಿಕೊಂಡು ಮಾರಾಟ ಮಾಡೋದು ಒಳ್ಳೇದು. ಹೌದು, ಕಾಳುಮೆಣಸಿಗೂ ಒಳ್ಳೆ ಬೆಲೆ ಸಿಕ್ಕಿರ್ಬೇಕು ತಮ್ಗೆಲ್ವಾ? ಕಾಳುಮೆಣಸಿಗೆ ಅದೇ 400 ರೂಪಾಯಿ ಸಿಕ್ತು, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಅಂತ ಕೊಟ್ಬಿಟ್ಟೆ. ಓಹೋ, ಅಲ್ಲ 700-750 ರೂಪಾಯಿ ತನಕ ಹೋಗಿತ್ತು, ಆ ಬೆಲೆ ಸಿಕ್ತ ತಮ್ಗೆ? ಆಗ ಸ್ವಲ್ಪ ಸಿಕ್ತು. ಅದು ನಾವು ಪಾರ್ಟ್ ಪಾರ್ಟ್ ಕ್ವಿಂಟಾಲೇ ಕೊಟ್ಟು ಬಿಡೋದು. ಓ, ಹಾಗೆ. ಒಂದೇ ಸಲ ಕೊಟ್ರೆ ಒಂದೋ ರೇಟ್ ಕಮ್ಮಿ ಆಗ್ಬಿಡ್ತದೆ, ಒಂದೋ ಜಾಸ್ತಿ ಆಗ್ಬಿಡ್ತದೆ. ಸರಿ ಸರಿ, ಒಂದು ಎವರೇಜ್ ಸಿಗ್ತದೆ ನಮ್ಗೆ. ಸರಿ, ಕಾಫಿ ಮತ್ತು ಕಾಳುಮೆಣಸು ದಾಸ್ತಾನು ಮಾಡ್ಲಿಕ್ಕೆ ನಿಮ್ದಾದ ಗೋಡೌನ್ ಇಟ್ಕೊಂಡಿದ್ದೀರಲ್ವಾ? ಗೋಡೌನ್ ಇದೆ. ಅದೇ, ಹೋದ ವರ್ಷದ್ದು ಕಾಳುಮೆಣಸು ಕಾಫಿ ಎಲ್ಲ ಮಾರಾಟ ಆಗಿರ್ಬೇಕಲ್ವಾ? ಕಾಫಿ ಎಲ್ಲ ಜಾಸ್ತಿ ಮಡಗಿದ್ರೆ ಅದ್ರ ಕ್ವಾಲಿಟಿ ಹಾಳಾಗ್ತದೆ. ಓಹೋ, ಡಿಸೆಂಬರ್ ಇಂದ ಆ ಕಡೆ ಕೊಟ್ರೆ ರೇಟು ಕಮ್ಮಿ ಆಯ್ತದೆ. ಅದ್ರದ ಸ್ಕಿನ್ ಇರ್ತದೆ ಔಟರ್ ಬೇಳೆಯಲ್ಲಿ, ಅದು ಹೋದ್ರೆ ರೇಟ್ ಕಮ್ಮಿ ಆಗ್ಬಿಡುತ್ತೆ. ಓಹೋ, ಕ್ವಾಲಿಟಿ ಹಾಳಾಗ್ತದೆ. ಕೃಷಿ ಬಗ್ಗೆ, ಕೃಷಿಕರ ಬಗ್ಗೆ, ಹಳ್ಳಿ ಜೀವನ ಬಗ್ಗೆ, ತೋಟದ ಜೀವನದ ಬಗ್ಗೆ ಏನ್ ಹೇಳ್ತೀರಿ? ನನಗೇನೋ ಖುಷಿ ಇದೆ, ಹಳ್ಳಿಗೆ ಬಂದು ಸೇರಿದೀನಿ. ಟೌನಿಗೆ ಏನೋ ಅವಶ್ಯಿದ್ರೆ ಮಾತ್ರ ಹೋಗೋದಲ್ಲದೆ ನಾನು ಹೋಗೋದಿಲ್ಲ. ಇಷ್ಟಪಟ್ಟು ಸ್ವೀಕರಿಸಿದಿರಿ? ಹೌದು ಹೌದು, ನಾನು ಅಲ್ಲಿ ಬಿಟ್ಟು ಬಂದಿದ್ದೆ ಅದಕ್ಕಾಗಿ. ನೋಡಿ, ಅದೇ ಏನಾದ್ರೂ ಸಾಧಿಸ್ತೀನಿ ಅಂತ ಹೇಳ್ಕೊಂಡು ಬಂದೆ. ಅಲ್ಲಿ ನಮ್ಮದು ಇನ್ಕಮ್ ನ 50 ಪಟ್ಟು ಜಾಸ್ತಿ ಮಾಡಿದೆ. ಓಹೋ, ಮನೇದು ನೋಡಿ ನೋಡಿ, ಎಷ್ಟು ದೃಢವಾಗಿ ಹೇಳ್ತದ್ರಿ ನೋಡಿ ಅಲ್ವಾ? ಹೌದು. ಆದ್ರೆ ಈಗ ಈ ಆನೆ ಅದು ಇದು ಗದ್ದೆಯಲ್ಲೆಲ್ಲ ನಾನು ಜೀರಿಗೆ ಸಣ್ಣ ಅಂತ ಒಂದು ಗೊತ್ತ ಆಗ್ತಿದೆ, ಅದಕ್ಕೆ ಒಳ್ಳೆ ರೇಟ್ ಮಾರ್ಕೆಟ್ ಉಂಟು. ಅದೆಲ್ಲ ನಾನು ಎಕರೆಗೆ 17 ಕ್ವಿಂಟಲ್ ತೆಗಿತೀನಿ. ಓಹೋ, ಆಳು ಕಾಳುಗಳನ್ನ ಇಟ್ಕೊಂಡು ಸಹ ಕೃಷಿಯಲ್ಲಿ ಲಾಭ ಮಾಡ್ಕೋಬಹುದಲ್ವಾ ಗಣಪತಿ ಅವರೇ? ಹೌದು, ನಿಜವಾಗಿ ಮಾಡ್ಕೊಳ್ಬಹುದು. ಮತ್ತೆ ನಾವು ಚೆನ್ನಾಗಿ ತೊಡಸ್ಕೊಂಡ್ರಂತೂ ಇನ್ನೂ ಒಳ್ಳೇದೇ. ಹೌದು, ಬರೀ ಆಳು ಕಾಳುಗಳ ಮೇಲೆ ಅವಲಂಬನೆ ಆಗಿ ಸರಿಯಾಗಿ ನೋಡ್ಲಿಲ್ಲ ಅಂದ್ರೆ ಅವಲಂಬನೆ ಮಾಡ್ಕೊಂಡಿರಕ್ಕಾಗಲ್ಲ. ಇಲ್ಲ ಅಂತ ಹೇಳಿದ್ರು ನಮ್ಮ ಕೆಲಸ ಆಗೋದು ಆಗ್ಲೇಬೇಕು. ಈಗ ಹೊರಗಿಂದ ಆಳುಗಳು ಸಿಗ್ತಾರೆ, ಅವ್ರನ್ನ ಕರ್ಕೊಂಡ್ಬಂದು ತೋಟದಲ್ಲಿ ಬಿಟ್ಬಿಟ್ಟು ನಾವು ಸುತ್ತಕ್ ಹೋದ್ರೆ ಕೆಲಸ ಆಗಿರಕ್ಕಿಲ್ಲ, ಕ್ವಾಲಿಟಿ ಹಾಳಾಗ್ಬಿಡ್ತಾರೆ. ಕಪಾತಿಗೆ ಬಿಟ್ರೆ ಕೆಳಗಿರಕ್ಕೆ ಎಲ್ಲ ಕಡ್ಕೊಂಡು ಹೋಗ್ಬಿಡ್ತಾರೆ. ನಮ್ಗೇನು ಗೊತ್ತಿದ್ರೆ ತಾನೇ ಅದು ಯಾವ ಯಾವ ರೆಕ್ಕೆ ತೆಗಿಬೇಕು ಅಂತ. ನಿಜ ನಿಜ. ಈ ಒಳ್ಳೆ ಫಸಲ್ ರೆಕ್ಕೆನೆಲ್ಲ ತೆಗೆದ್ಬಿಟ್ಟು ಲಾಸ್ಟಿಗೆ ಬೇಡದನ್ನೆಲ್ಲ ಬಿಟ್ಕೊಂಡು ಹೋದ್ರೆ ಈಟು ಕಮ್ಮಿ ಆಯ್ತದೆ. ನಿಜ. ಈಗೊಂದ್ 25 ವರ್ಷಗಳ ಅವಧಿಯನ್ನ ನೋಡ್ಕೊಂಡ್ರೆ ಬೆಲೆಯ ಏರುಪೇರು ಮತ್ತೆ ವಾತಾವರಣದ ವ್ಯತ್ಯಾಸಗಳ ಮಧ್ಯದಲ್ಲೂ ಲಾಭ ಮಾಡ್ಕೊಂಡು ನೀವು ನಿಮ್ಮ ಮನೆತನವನ್ನ ಬೆಳೆಸ್ಕೊಂತ ಅಭಿವೃದ್ಧಿ ಆಗ್ತಾ ಬಂದಿದ್ದೀನಿ. ಸುಮ್ಮನೆ ಹೇಳೋದಂತಲ್ಲ, ನಿಜವಾಗಿ ನನ್ನ ಮಗ ಮೆಡಿಕಲ್ ಮಾಡಿಸಿದೆ, ಪಾಂಡಿಚೇರಿಲಿದ್ದಾನೆ. ಚೆನ್ನಾಗಿ ತೊಡಸ್ಕೊಳ್ಬೇಕು, ಚೆನ್ನಾಗಿ ತೊಡಸ್ಕೊಂಡು ಇಂಪ್ರೂವ್. ಮನೇಲೂ ಅಷ್ಟೇ ಕಣ ಮಾಡಿಸಿದೆ, ಗೋಡೌನ್ ಮಾಡಿಸಿದೆ. ಬೇಕಾದಷ್ಟು ಕೆಲಸ ಮಾಡ್ತಿದ್ದೀನಿ. ಈ ಕಣ ಮಾಡ್ಲಿಕ್ಕೆ, ಗೋಡೌನ್ ಮಾಡ್ಲಿಕ್ಕೆ ಕಾಫಿ ಮಂಡಲಿಯಿಂದ ಅನುದಾನ ಏನಾದ್ರು ತಗೊಂಡ್ರೆ? ಅಥವಾ ಯಾವ ಅನುದಾನಕ್ಕೂ ಹೋಗಿಲ್ಲ, ಯಾವ ಇದು ತಗೊಳ್ತಾ ಇಲ್ಲ. ಓ, ಸಾಲ ಗಿಲ ಮಾಡೋದು, ಹೊರೆ ಮಾಡ್ಕೊಳ್ಳೋದು, ಏನು ಮಾಡ್ಕೊಳಕ್ ಹೋಗಿಲ್ಲ? ಸಾಲ ಇಲ್ಲ. ನೋಡಿ, ಸಬ್ಸಿಡಿ ಕೆಲ್ಸಕ್ಕೇನೆ ಹೋಗಿಲ್ಲ ನಾನು ಇದುವರೆಗೆ. ಸಾಲ ಬೇಡ, ಸಬ್ಸಿಡಿ ಬೇಡ, ಏನು ಬೇಡ, ನಾವು ದುಡ್ದು ಹಾಕೊಳ್ತಾ ಹೋಗೋದು. ನೋಡಿ, ಚೆನ್ನಾಗಿದೆ, ಚೆನ್ನಾಗಿದೆ ಜೀವನ. ರೈತರು ಎಷ್ಟೋ ಕಡೆಗೆ ಕೊರಗೋದಿದೆ, ಕೃಷಿ ಲಾಭದಾಯಕ ಅಲ್ಲ ಅಥವಾ ಕೃಷಿ ನಷ್ಟ ಆಗ್ತದೆ. ನಷ್ಟ ಈಗ ಈ ವರ್ಷ ಗದ್ದೆ ಆನೆ ಎಲ್ಲ ತುಳಿದು ನಾಶ ಮಾಡ್ಬಿಡ್ತು. ಈ ವರ್ಷ ಗದ್ದೆಯಲ್ಲಿ ನಷ್ಟನೇ ಗ್ಯಾರಂಟಿ. ಆದ್ರೂ ಪರಿಹಾರಗಳನ್ನು ಹುಡುಕಂತ ಹೋಗ್ಬೇಕು. ಹೌದು ಹೌದು ಹೌದು. ಬಹಳ ಸಂತೋಷ ಆಯ್ತು, ತಾವು 2-3 ಮಾತುಗಳನ್ನ ಹೇಳ್ತಾ ಇದ್ರಿ. ನಾನು ಎಲ್ಲಾ ಕೆಲಸಗಳನ್ನ ಮಾಡ್ಕೊಂತ ಬಂದೆ, ಈಗ್ಲೂ ಹುಮ್ಮಸ್ ಇದೆ ಅಂತ ಅನ್ನೋದು. ಆಮೇಲೆ ಎಲ್ಲ ಕೆಲಸ ಮಾಡಿದ್ರೇನೆ ಆಗೋದು, ಅದು ಆಗಲ್ಲ ಇದಾಗಲ್ಲ ಅಂತ ನಿಂತ್ರೆ ಅಲ್ವಾ ಆಳುಗಳು ನಿಂತ್ಕೊಂಡು ನೋಡೋಕಾಗ್ಬಿಡ್ತಾರೆ. ಕರೆಕ್ಟ್. ನಾವು ನೋಡೋದಿಗೆ ಅವರು ನಮಗಿಂತ ಸರಿಯಾಗಿ ಮಾಡ್ಬೇಕಲ್ಲ. ಹೌದು, ನಿಜ ಮಾಡ್ತಾರೆ. ನಿಜ ನಿಜ. ಬಹಳ ಸಂತೋಷ ಆಯ್ತು ಗಣಪತಿ ಅವರೇ. ಆಗ್ಲಿ, ನಿಮ್ ಜೊತೆ ಮಾತಾಡಿದ್ರು ತುಂಬಾ ಸಂತೋಷ ಆಯ್ತು. ನಿಮ್ಮಂತ ಕೃಷಿಕರು ಎಲ್ಲೆಡೆ ಹೆಚ್ಚಳ ಆದ್ರೆ ದೇಶಕ್ಕೆ ಒಂದು ದೊಡ್ಡ ಶಕ್ತಿ. ದೇಶ ಏನ್ ಬೇಕಾದ್ರೆ ಆಗ್ಬೋದು. ಹೌದು, ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಕೇಳಿಗರೆ, ಇದುವರೆಗೆ ವಿರಾಜಪೇಟೆ ತಾಲೂಕು ಕಾವಾಡಿಯ ಕಾವಾಡಿ ಚಂಡ ಎಂ ಗಣಪತಿ ಅವರ ಕಾಫಿ ಕೃಷಿಯಲ್ಲಿನ ಅನುಭವಗಳನ್ನ ಆಲಿಸಿಕೊಂಡ್ರೆ. ಸಂಖ್ಯೆ ಹೀಗಿದೆ: 9481431076. 9481431076. ಇದುವರೆಗೆ ಕಾರ್ಯಕ್ರಮ ಕಾಫಿ ಕನ್ನಡಿ ಬಿತ್ತರವಾಯಿತು. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿದಿರಿ. ನಿರ್ಮಾಣ ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ಕಾಫಿ ತೋಟಗಳಲ್ಲಿ ವೈವಿಧ್ಯತೆಯನ್ನ ಸೃಷ್ಟಿ ಮಾಡಿಕೊಂಡಷ್ಟು ತುಂಬಾ ಒಳ್ಳೆಯದು. ಬರೀ ಸಿಲ್ವರ್ ಮರಗಳನ್ನೇ ನೀವು ಕಾಫಿಯೊಂದಿಗೆ ಬೆಳೆಯೋದಕ್ಕಿಂತ ಅಥವಾ ಸಿಲ್ವರೊಂದಿಗೆ ಬರೀ ಕಾಫಿಯನ್ನು ಹಾಕೋದಕ್ಕಿಂತ ನಿಮ್ಮ ತೋಟದಲ್ಲಿ ಅಲ್ಲಲ್ಲಿ ಸಿಲ್ವರ್ ಮರಗಳು ಇರಲಿ, ಅದಕ್ಕಿಂತ ಬಹಳ ಮುಖ್ಯವಾಗಿ ನಿಮ್ಮ ಜಮೀನಿನ ಫಲವತ್ತತೆಯನ್ನು ಸುಧಾರಣೆ ಮಾಡಲಿಕ್ಕೆ ನಿಮ್ಮದೇ ಆದ ವೈವಿಧ್ಯಮಯವಾದ ವೃಕ್ಷಗಳನ್ನು ಹಾಕ್ಕೊಂಡ್ರೆ ಒಳ್ಳೆಯದು. ರೈತ ಬಾಂಧವರೇ, ಈ ಕುರಿತಂತೆ ಅಲ್ಲಲ್ಲಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಸಾರ ಮಾಡ್ತಾ ಇದ್ದೀವಿ. ಅನುಭವಿಗಳು ಈ ನಿಟ್ಟಿನಲ್ಲಿ ಹೇಗೆ ಸಾಗಿದರೆ, ರೈತರು ಏನೇನು ತಪ್ಪು ಮಾಡಿದರೆ, ಮುಂಬರೋ ದಿನಗಳಲ್ಲಿ ಏನೇನು ತಪ್ಪುಗಳನ್ನು ತಿದ್ದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನಿಮಗಾಗಿ ಬಿತ್ತರವಾಗ್ತಾ ಇರುತ್ತೆ. ಆಲಿಸ್ತಾ ಇರಿ ಶ್ರೋತೃಗಳೇ. ಕರ್ನಾಟಕದ ಮಲೆನಾಡು ಭಾಗವನ್ನು ಸೇರಿಕೊಂಡು ಅರೆ ಮಲೆನಾಡು ಮತ್ತು ಬಯಲು ಸೀಮೆಗಳಲ್ಲಿ ಸಿಲ್ವರ್ ಅನ್ನ ಹಾಕೋದಿದೆ. ಅತಿಯಾದ ಮಳೆ ಬೀಳುವ ಪ್ರದೇಶಗಳಲ್ಲಿ ಸಿಲ್ವರ್ ಅಷ್ಟು ಚೆನ್ನಾಗಿ ಬರೋದಿಲ್ಲ, ವೇಗವಾಗಿಯೂ ಬೆಳವಣಿಗೆ ಆಗೋದಿಲ್ಲ. ಸಿಲ್ವರ್ ಅತಿ ಶೀತಕ್ಕೆ ನಲುಗುತ್ತೆ, ಹಾಗೆ ಕಾಫಿಗೂ ಅಷ್ಟೊಂದು ಸ್ನೇಹಿ ಮರವಲ್ಲ. ಈಗಾಗಲೇ ಅನೇಕರು ಅದರ ಅನುಭವವನ್ನ ಪಡೆದುಕೊಂಡಿದ್ದಾರೆ. ಆದರೆ ತುಸು ವೇಗವಾಗಿ ಬೆಳೆಯುತ್ತೆ, ಮುಂಬರೋ ದಿನಗಳಲ್ಲಿ ದುಡ್ಡನ್ನು ಕೊಡುತ್ತೆ ಅಂತ ಅನ್ಕೊಂಡು ಎಷ್ಟೋ ಜನ ಹಾಕಿ ಅಷ್ಟೊಂದು ದುಡ್ಡು ಮಾಡಿಕೊಂಡಿಲ್ಲ. ರೈತ ಬಾಂಧವರೇ, ಸಿಲ್ವರು ಅತಿ ಗಾಳಿಗೂ ಹೆದರುತ್ತೆ. ಈ ಹಿಂದೆ ಬಿರುಗಾಳಿಗೆ ಎಷ್ಟೋ ತೋಟಗಳಲ್ಲಿ ಸಿಲ್ವರ್ ಮರಗಳು, ಹತ್ತಾರು ಯಾಕೆ ನೂರಾರು ಮರಗಳು ಬಿದ್ದಿದ್ದಾವೆ. ಸಿಲ್ವರ್ಗೂ ಕಾಳಜಿ ಬೇಕು, ಸರಿಯಾದ ಫಲವತ್ತತೆ, ಸರಿಯಾದ ಪೋಷಣೆ ಇಲ್ಲದೆ ಹೋದ್ರೆ ಅದು ಸಹ ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ.

This festival, drive home India's favorite car, Maruti Suzuki Alto, with just rupees 1 down payment. With more than 40 lakh happy families, the prices for your favorite Alto starts at just rupees 3.15 lakhs. Also, grab amazing festive offers of rupees 47,000. Visit your nearest Maruti Suzuki dealership today. Conditions apply. Akashavani, Madikeri. Suddhi Jumpe. Prayojakaru. ಮುಲಿಯಾ ಜುವೆಲ್ಸ್. ಹಾಯ್ ರಮ್ಯಾ, ನಿನ್ ಮದ್ವೆ ಡಿಸೆಂಬರ್ ನಲ್ಲಲ್ವಾ? ಜುವೆಲ್ಸ್ ಎಲ್ಲ ಎಲ್ಲಿದೆ ಪರ್ಚೇಸ್ ಮಾಡ್ತಿದ್ಯಾ? ನನ್ಗಂತೂ ಆ ಟೆನ್ಷನ್ ಇಲ್ಲ. ಮುಳಿಯಾದಲ್ಲಿ ಇದೇ ಅಕ್ಟೋಬರ್ 25 ನವೆಂಬರ್ 28 ಚಿನ್ನೋತ್ಸವ ಇದೆ. ನಮಗಿಷ್ಟವಾದ ಡಿಸೈನ್ ಅಲ್ಲಿ ಅಲ್ಲಿ ಚಿನ್ನಾಭರಣ ಸಿಗುತ್ತೆ. ಮುಳಿಯಾ ಜುವೆಲ್ಸ್, ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು. ಸುದ್ದಿ ಜಂಪೆ ಓದುತ್ತಿರೋ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಈ ಸಲದ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಕಾರ್ಯಕ್ರಮದ ವರ್ಷದ ವೇಳಾಪಟ್ಟಿನಂಗೆ ಉಪನ್ಯಾಸ ನಡೆಸುವ ಸಂಬಂಧ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಡೆಯಲ್ಲಿ ಸಭೆ ನಡೆದು ಸಮುದಾಯ ಪೊಲೀಸ್ಲಿ ವಿದ್ಯಾರ್ಥಿಗಳ ಪಾತ್ರದ ಬಗ್ಗೆ ಮಾಹಿತಿ ಕೊಡುದು, ಸ್ವಚ್ಛ ಹಂಗೆ ಹಸಿರು ಶಾಲೆ, ರಸ್ತೆ ಸುರಕ್ಷತೆ, ಟ್ರಾಫಿಕ್ ಬಗ್ಗೆ ಅರಿವು, ಅಪಘಾತಕ್ಕೆ ಕಾರಣ ಹಂಗೆ, ಅಪಘಾತ ತಡೆಯೋದು ಸೇರಿದಂಗೆ ಸುಮಾರು ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಡುದು ಈ ಕಾರ್ಯಕ್ರಮದ ಉದ್ದೇಶತ ನೋಡಲ್ ಅಧಿಕಾರಿ ಬಿಡಿ ಲೋಕೇಶ್ ಅವರು ಮಾಹಿತಿ ಕೊಟ್ಟು. ಮಡಿಕೇರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಜವಾಹರ್ ನವೋದಯ ವಿದ್ಯಾಲಯ, ಕೇಂದ್ರೀಯ ವಿದ್ಯಾಲಯ, ಕುಶಾಲನಗರ, ಪೊನ್ನಂಪೇಟೆ, ವಿರಾಜಪೇಟೆ, ಶಿರಂಗಾಲ ಮತ್ತು ಸುಂಟಿಕೊಪ್ಪ ಜೂನಿಯರ್ ಕಾಲೇಜುಗಳಲ್ಲಿ ಉಪನ್ಯಾಸ ಕಾರ್ಯಕ್ರಮ ನಡೆದಿದೆ. ಈ ಸಂದರ್ಭ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ವೇದಮೂರ್ತಿ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದು. ನೆಹರು ಯುವ ಕೇಂದ್ರ, ಕೊಡಗು ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ, ಜಿಲ್ಲಾ ಯುವ ಒಕ್ಕೂಟ, ಮೂರು ತಾಲೂಕುಗಳ ಯುವ ಒಕ್ಕೂಟ ಹಂಗೆ ಮಡಿಕೇರಿನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಇವರ ವತಿಯಿಂದ ಕಾಲೇಜಲ್ಲಿ ಗಣರಾಜ್ಯೋತ್ಸವ 2022 ಅಂಗ ಆಗಿ ದೇಶಭಕ್ತಿ ಮತ್ತು ರಾಷ್ಟ ನಿರ್ಮಾಣದಲ್ಲಿ ಯುವಜನರು ತೇಳುವ ತಲೆ ಬರಲಿ, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಕುರಿತಂಗೆ ಜಿಲ್ಲಾ ಮಟ್ಟದ ಭಾಷಣ ಸ್ಪರ್ಧೆ ಮತ್ತು ಸಂವಿಧಾನ ದಿನಾಚರಣೆ ಇದೇ 26 ಮಧ್ಯಾಹ್ನ 12:30 ನಡೆದಿದೆ. ಈಗಾಗಲೇ ತಾಲೂಕು ಮಟ್ಟದಲ್ಲಿ ಸುರುನ 2ನೇ 3ನೇ ಸ್ಥಾನ ಪಡ್ಕೊಂಡವು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿಕೆ ಅರ್ಹತೆ ಹೊಂದಿದವೆತ್ತ ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷರಾದ ಪಿಪಿ ಸುಕುಮಾರ್ ಅವರು ತಿಳಿಸಿದರು. ಮಳೆಯಿಂದ ಆಗಿರುವ ಹಾನಿಗೆ ಸಂಬಂಧಿಸಿದಂತೆ ಜಂಟಿಯಾಗಿ ಸ್ಥಳ ತನಿಖೆ ನಡೆಸಿ ವರದಿ ಕೊಡುಗೆ ಕೃಷಿ ತೋಟಗಾರಿಕೆ ಕಾಫಿ ಮಂಡಳಿ ಮತ್ತು ಕಂದಾಯ ಇಲಾಖೆಯ ಸಿಬ್ಬಂದಿಗಳ ತಂಡನ ನಿಯೋಜನೆ ಮಾಡಿ ಜಿಲ್ಲಾಧಿಕಾರಿಯು ಆದೇಶ ಹೊರಡಿಸಿದಳು. ರಚನೆ ಮಾಡಿರುವ ತಂಡಕ ಕೂಡಲೇ ಬೆಳೆಹಾನಿ ಸಂಬಂಧ ಜಂಟಿ ಕ್ಷೇತ್ರ ಪರಿಶೀಲನೆ ಮಾಡಿ ಛಾಯಾಚಿತ್ರ ಮತ್ತು ಸೂಕ್ತ ದಾಖಲೆಗಳೊಟ್ಟಿಗೆ ದಿನವೂ ವರದಿನ ಸಂಬಂಧಿಸಿದ ತಹಶೀಲ್ದಾರರಿಗೆ ಸಲ್ಲಿಸಕು, ಬೆಳೆಹಾನಿ ಪ್ರಕರಣಗಳಿಗೆ ಎನ್ಡಿಆರ್ಎಫ್ ಮಾರ್ಗಸೂಚನೆಗೆ ಪರಿಹಾರ ಕೊಡುಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ತಗೊಳ್ಳಕೂತ ಇವು ತಿಳಿಸಿದಳು. 2021-22 ಸಾಲಿನಲ್ಲಿ ಪ್ರಾಕೃತಿಕ ವಿಕೋಪದ ಅಕಾಲಿಕ ಮಳೆಯಿಂದಾಗಿ ಮಡಿಕೇರಿ ತಾಲೂಕಲ್ಲಿ ಬೆಳೆಹಾನಿಯಾಗಿರುವ ಪ್ರದೇಶದ ಬಗ್ಗೆ ಕಾಫಿ ಮಂಡಳಿ, ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ ಹಂಗೆ ಕಂದಾಯ ಇಲಾಖೆಯಿಂದ ಜಂಟಿ ಸರ್ವೆ ಕಾರ್ಯ ನಡೆಸಲಾಗಿದ್ದು ಮಡಿಕೇರಿ ಹೋಬಳಿನ ಬೆಳೆ ನಷ್ಟ 33%ಕ್ಕಿಂತ ಜಾಸ್ತಿ ಹಾಳಾಗಿರುವ ಪ್ರದೇಶನ ಗುರುತಿಸಿದ್ದು ಅದರಂಗೆ ಕರಣಂಗೇರಿ, ಮಕ್ಕಂದೂರು, ಹೊದವಾಡ, ಆವಂಡಿ, ಮುಕ್ಕೋಡ್ಲು, ಹೆಮ್ಮತ್ತಾಳು, ಮೆಗತ್ತಾಳು ವ್ಯಾಪ್ತಿಗೆ ಒಳಪಟ್ಟ ಸಾರ್ವಜನಿಕರು ಬೆಳೆಹಾನಿಯಾಗಿದ್ದರೆ ಸಂಬಂಧಪಟ್ಟ ನಾಡ ಕಚೇರಿಯಲ್ಲಿ ಅರ್ಜಿ ಹಾಕುತ್ತ ಮಡಿಕೇರಿ ತಾಲೂಕು ತಹಶೀಲ್ದಾರದ ಪಿಎಸ್ ಮಹೇಶ್ ಅವರು ತಿಳಿಸಿದರು. ಅದರಂಗೆ ಸೋಮರಪೇಟೆ ತಾಲೂಕಲ್ಲಿ ಕಾಫಿ ಮಂಡಳಿ, ತೋಟಗಾರಿಕಾ ನಿರ್ದೇಶಕರ ವತಿಯಿಂದ ಘೋಷಿಸಲಾದ ಒಳ್ಳೆ ಮೆಣಸು ನಷ್ಟ ಹಂಗೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಅರ್ಜಿಗಳನ್ನ ಆಯಾ ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರ ನಾಡ ಕಚೇರಿಗಳಲ್ಲಿ ತನಿಖೆ ಕ್ರಮ ವಹಿಸಲಾದ ತಹಶೀಲ್ದಾರ್ ಗೋವಿಂದರಾಜ್ ಅವರು ತಿಳಿಸಿದರು. ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕೇಂದ್ರ ಮತ್ತು ಸಂಬಾರ ಮಂಡಳಿ ಕೂಡುಕೂಟಲ್ಲಿ ಏಲಕ್ಕಿ ಬೆಳೆಗಾರರಿಗೆ ಏಲಕ್ಕಿ ಬೆಳೆನ ಗುಣಮಟ್ಟ ಸುಧಾರಣೆ ಬಗ್ಗೆ ಒಂದು ದಿನದ ರೈತರ ತರಬೇತಿ ಕಾರ್ಯಕ್ರಮ ಇಂದು ಅಪ್ಪಂಗಳದ ಐಎಎಸ್ಆರ್ ಪ್ರಾದೇಶಿಕ ಕೇಂದ್ರದಲ್ಲಿ ನಡೆದಿತು. ಪ್ರಗತಿಪರ ರೈತರಾದ ಎಆರ್ ಶಿವಪ್ರಸಾದ್ ಅಧ್ಯಕ್ಷತೆ ವಹಿಸಿ ಮಾತಾಡಿ, ಈಗಿನ ತಂತ್ರಜ್ಞಾನ ಮತ್ತೆ ಬೇರೆ ಬೇರೆ ಅಭಿವೃದ್ಧಿಪಡಿಸಿದ ತಳಿಗಳನ್ನ ಏಲಕ್ಕಿ ಬೆಳೆಯಲ್ಲಿ ಅಳವಡಿಸಿಕೊಳ್ಳಕ್ಕೂ ಹಂಗೆನೆ ಬೇರೆ ಬೇರೆ ಮಿಶ್ರ ಬೆಳೆಗಳನ್ನ ವೈಜ್ಞಾನಿಕ ಆಗಿ ಅಳವಡಿಸಿಕೊಳ್ಳಕ್ಕೂ ಅಂತ ಹೇಳಿದ್ರು. ಮಡಿಕೇರಿ ಸಂಬಾರ ಮಂಡಳಿ ಸಹಾಯಕ ನಿರ್ದೇಶಕರಾದ ಬಿಜು ಎಸ್ಎಸ್ ಅವರು ಸಂಬಾರ ಮಂಡಳಿಯಿಂದ ಇರುವ ಅನುಕೂಲಗಳ ಬಗ್ಗೆ ತಿಳಿಸಿಕೊಟ್ಟರು. ಈ ಸಂದರ್ಭ ಏಲಕ್ಕಿನ ಬೇರೆ ಬೇರೆ ತಳಿಗಳ ಪ್ರದರ್ಶನ ಏರ್ಪಾಟಾಗಿತ್ತು. ಕಂದಾಯ ಇಲಾಖೆಗೆ ಸಂಬಂಧಿಸಿದ ವ್ಯಾಜ್ಯಗಳನ್ನ ಜಿಲ್ಲಾಧಿಕಾರಿಗಳಿಗೆ ಕಾನೂನು ಸಲಹೆ ಕೊಡುಗೆ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರು, ಹಿರಿಯ ಸಿವಿಲ್ ನ್ಯಾಯಾಧೀಶರು ಅಲ್ಲರೆ ಕಾನೂನು ಪದವೀಧರರಾಗಿರುವ ಕಂದಾಯ ಇಲಾಖೆನ ನಿವೃತ್ತ ವಿಶೇಷ ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಉಪ ತಹಶೀಲ್ದಾರ್ಗಳನ್ನ ನೇಮಕ ಮಾಡಿಕೊಳ್ಳುವ ಬಗ್ಗೆ ಅರ್ಜಿ ಕರೆದಳು. ಅರ್ಹತೆ ಇರುವ ಡಿಸೆಂಬರ್ 22ರೊಳಗೆ ಅರ್ಜಿ ಹಾಕುತ್ತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು. Breathe like a lion. crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022671919. ಕೊಡಗುಲೆ ಪೆದಪೋನ ಕಡಗದಾಳು ಕುರುಳಿ ಅಂಬಲ ಮಂದಲು ಪುತ್ತರಿ ನಾಡುಕೋಲು ಇದೇ ನವೆಂಬರ್ ಇರುವ ತಂಜಾಂಗ ಬ್ಯಾಳಾಜ ಮಜ್ಜನ ದಂಡರ ಗಂಟೆಗೆ ನಡಪ ಕುರುಳಿ ಅಂಬಲ ಮಂದು ಗಳಂಗನ ನಾಡುಕಾರ ನಾಯಕ ಸರಿಯಾಯಿತು ಬಂದಿದ್ದು ಕೂಡಿಯಾಡುನೊಂದು ತಕ್ಕ ಪಿಂಜ ಆಡಳಿತ ಮಂಡಳಿಕಾರ ಕಂಡಳಿತು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಬ್ರಾಂಪಿನ್ಸ್ ವ್ಯಾಲಿ ಮಡಿಕೇರಿ. ಫೋನ್ 22557 1. ಮನೆ ಕಟ್ಟೋಕೆ ಸೈಟ್ ಸ್ಕ್ವೇರ್ ಫೀಟ್ಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಕೇವಲ 1199 ರೂಪಾಯಿಯಿಂದ ಪ್ರಾರಂಭ. ಆಶ್ಚರ್ಯ ಅನಿಸುತ್ತಲ್ವಾ? ಆದ್ರೂ ನಿಜ. ಭಾರತದ ಮುಂಚೂಣಿಯಲ್ಲಿರುವ ಸ್ಯಾನ್ ಸಿಟಿ ಡೆವಲಪರ್ಸ್ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಲ್ಲಿ ನಿಮಗೆ ಇಂಥ ಸೈಟ್ ನೀಡ್ತಾ ಇದ್ದಾರೆ. ನಿಮ್ಮ ಕನಸಿನ ಸೈಟ್ ನ ವಿವರಗಳಿಗೆ ಕಾಲ್ ಮಾಡಿ 9243002323. ನವೆಂಬರ್ 9 ನಿಧನರಾದ ಮೇಕೇರಿ ಗ್ರಾಮ ಚೆರಿಯಮನೆ ದಿವಂಗತ ತಿಮ್ಮಯ್ಯನವರ ಪತ್ನಿ ಕೆಂಚಮ್ಮ ಅವರ ತಿಥಿ ಕರ್ಮಾಂತರ ನಾಳೆ ಗುರುವಾರ ಮೇಕೇರಿ ಗ್ರಾಮದಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಬಂಧು ಮಿತ್ರರು, ಊರಿನವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. Japanese tire expert for 100 years, Yokohama presents world-class tire buying experience at our newly opened Yokohama Club Network. Contact Mohan Service Station and Sales, Omkareshwara Temple Road, Madikeri. Call 9980990125. ಶ್ರೀ ಮುತ್ತಪ್ಪ ದೇವಸ್ಥಾನ ಅಮ್ಮತ್ತಿ ಒಂಟಿ ಅಂಗಡಿ. ಇಲ್ಲಿ ಹುತ್ತರಿ ಹಬ್ಬದ ಪ್ರಯುಕ್ತ ಇದೇ 28 ಭಾನುವಾರ ಸಂಜೆ 6 ಶ್ರೀ ಮುತ್ತಪ್ಪ ದೇವರ ಪುತ್ತರಿ ವೆಳ್ಳಾಟಂ ನಡೆಯಲಿದೆ. ರಾತ್ರಿ 8 ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಅಮ್ಮತ್ತಿ ಒಂಟಿ ಅಂಗಡಿ ಶ್ರೀ ಮುತ್ತಪ್ಪ ದೇವಸ್ಥಾನದ ಆಡಳಿತ ಮಂಡಳಿ ಕೋರಿದೆ. ಗುಣಿಗೋಪತ್ರ ಸ್ವಾಗ್ ಮೆನ್ಸ್ ವೇರ್ ರ ಆನಿವರ್ಸರಿ ಮಾರಿಪತೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್ ನಿಂಗಕಾಯ್ತು ಅಂದ್ರೆ ನಾರಮಾಜನಕ್ಕೆ ಪುತ್ತರಿ ನಂಬರ ನಲ್ಲ ಮನೆ ಬೈಂದವ ಸ್ವಾಗ್ ಬೈಪಾಸ್ ರೋಡ್ ಗುಣಿಗೋಪಲ್. ಇದೀಗ ನಿಮ್ಮ ಮರ್ಸಿಡಿಸ್ ಬೆಂಜ್ ಹೊಚ್ಚ ಹೊಸದರಂತೆ ಕಾಣುವಂತೆ ಮಾಡಲು ಬೆಂಗಳೂರಿನ ಮರ್ಸಿಡಿಸ್ ಬೆಂಜ್ ಸುಂದರಂ ಮೋಟಾರ್ಸ್ ಗೋಣಿಗೊಪ್ಪದಲ್ಲಿ ಇದೇ ನವೆಂಬರ್ 27 ಹಾಗೂ 28 ಶನಿವಾರ ಮತ್ತು ಭಾನುವಾರದಂದು ಬೆಳಿಗ್ಗೆ 9 ಸಂಜೆ 6 ಸರ್ವಿಸ್ ಕ್ಯಾಂಪ್ ನಡೆಸುತ್ತಿದ್ದಾರೆ. ಅಲ್ಲದೆ ಆಕರ್ಷಕ ಮರ್ಸಿಡಿಸ್ ಬೆಂಜ್ ಡಿಸ್ಪ್ಲೇ ಮತ್ತು ಡೆಮೋ ಕೂಡ ಲಭ್ಯ. ಬನ್ನಿ, ನಮ್ಮ ಉತ್ಕೃಷ್ಟ ಶ್ರೇಣಿಯ ಸರ್ವಿಸ್ ನ ಅನುಭವ ಪಡೆಯಿರಿ. ಸ್ಥಳ ಮಹೀಂದ್ರ ಫಸ್ಟ್ ಚಾಯ್ಸ್ ಕೈಕೇರಿ ಗೋಣಿಗೊಪ್ಪಲ್. ವಿವರ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 7259552483. ನಿಮ್ಮ ಕಲ್ಪನೆಯ ಫರ್ನಿಚರ್ ಗಳು ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ನಾಪುಕ್ಲುವಿನಲ್ಲಿ ಅತಿ ಶೀಘ್ರದಲ್ಲಿ ಶುಭಾರಂಭಗೊಳ್ಳಲಿದೆ. ಟಿ ಕೂಟ್ ಫರ್ನಿಚರ್, ಟಿ ಕೂಟ್ ಫರ್ನಿಚರ್, ಕಾರೆಕಾಡ್, ಮಡಿಕೇರಿ ರೋಡ್, ನಾಪುಕ್ಲು. ದೇಶದಲ್ಲೇ ಹೊಸ ಟ್ರೆಂಡ್ ಸೃಷ್ಟಿಸಿರುವ ಭಾರತದ ಅತ್ಯಂತ ಜನಪ್ರಿಯ ಬೇಡಿಕೆಯ ವಾಹನ ಸಂಸ್ಥೆಯಾದ ಕಿಯಾ ಈಗ ಕಿತ್ತಳೆ ನಾಡಾದ ಕೊಡಗಿನ ಕುಶಾಲನಗರದಲ್ಲಿ ಆರಂಭಗೊಂಡಿದೆ. ಕಿಯಾ ವಾಹನಗಳ ಅತ್ಯಾಕರ್ಷಕ ಡಿಸ್ಪ್ಲೇ, ನಿಮ್ಮ ಮನ ಮುಟ್ಟಿಸುವಂತಹ ಡೆಮೋ, ಸೆಲ್ಟಾಸ್, ಸಾನೆಟ್, ಕಾರ್ನಿವಲ್ ಕಾರ್ಗಳ ಸೇಲ್ಸ್ ಅಂಡ್ ಸರ್ವಿಸ್, ಎಲ್ಲಾ ರೀತಿಯ ಸ್ಪೇರ್ ಪಾರ್ಟ್ಸ್, ಟೆಸ್ಟ್ ಡ್ರೈವ್ ಗಾಗಿ ಬನ್ನಿ ಕೊಡಗಿನಲ್ಲೇ ಅತಿ ದೊಡ್ಡ ಕಾರ್ ಶೋರೂಮ್ ಕಿಯಾಗೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಹೈಟೆಕ್ ಫರ್ನಿಚರ್ ನಲ್ಲಿ ದೀಪಾವಳಿ ಕೊಡುಗೆ, ಸೋಫಾ ಸೆಟ್ ಕಾರ್ನರ್ ವಿಕ್ಟ್ರಿ ಪಾಯ್ 19,500 ರೂಪಾಯಿಗೆ, ಟೂ ಡೋರ್ ವಾರ್ಡ್ರೋಬ್ 7,500 ರೂಪಾಯಿಗೆ. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ನಿಮ್ಮ ಕಲ್ಪನೆಯ ಫರ್ನಿಚರ್ ಗಳು ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ನಾಪುಕ್ಲುವಿನಲ್ಲಿ ಅತಿ ಶೀಘ್ರದಲ್ಲಿ ಶುಭಾರಂಭಗೊಳ್ಳಲಿದೆ. ಟಿ ಕೂಟ್ ಫರ್ನಿಚರ್, ಟಿ ಕೂಟ್ ಫರ್ನಿಚರ್, ಕಾರೆಕಾಡ್, ಮಡಿಕೇರಿ ರೋಡ್, ನಾಪುಕ್ಲು. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ನಿಧನ ಸುದ್ದಿ. ಮಡಿಕೇರಿ ರಾಘವೇಂದ್ರ ನಗರದ ನಿವಾಸಿ ಕೋಡಿ ಚಂದ್ರಶೇಖರ್ ಅವರು ಇಂದು ಮಧ್ಯಾಹ್ನ 12 ನಿಧನರಾಗಿದ್ದಾರೆ. 53 ಪ್ರಾಯದ ಕೋಡಿ ಚಂದ್ರಶೇಖರ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಮಡಿಕೇರಿಯ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ. ಹರಿಹರ ಗ್ರಾಮತ್ರ ಹೊದೂರು ಕೇರಿಲು ವಾಸ ಇಂಜ ಬುಕ್ಕಾಟಿರ ಗಪ್ಪು ಉತ್ತಯ್ಯ ಐಂಗ ಇಂದು ಮರಣಪಟ್ಟಿತು. 81 ಬಯತ್ರ ಹರಿಹರ ಮುಕ್ಕಾಟಿರ ಗಪ್ಪು ಉತ್ತಯ್ಯ ಐಂಗಡ ದಪನ ಕಾರ್ಯ ನಾಳೆ ಪೊಲಾಕ 10 ಹೊದೂರು ಕೇರಿ ಸ್ವಂತ ಮನೆಯಲ್ಲಿ ನಡಪ. ಆಕಾಶವಾಣಿ ಮಡಿಕೇರಿ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದಿ ಎಂಡುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಈ ಕಾಲತ್ರ ಶೈಕ್ಷಣಿಕ ಸಾಲಕ್ಕೆ ಸಂಬಂಧಪಟ್ಟನಕ್ಕೆ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಕಾರ್ಯಕ್ರಮತನ ಕಾಲತ್ರ ಸಮಯ ಪಟ್ಟಿಪೋಲೆ ಪಾಠ ನಡೆಸುವ ಸಂಬಂಧ ಜಿಲ್ಲಾಧಿಕಾರಿ ಡಾ ಸತೀಶ್ ಎಂಡ ಕುರು ಕಾರಿಕೆಯಲ್ಲಿ ಇಂದು ಸಭೆ ನಡೆದದ್ದು. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲು ನಡೆದ ಸಭೆಯಲ್ಲಿ 2021 ಸೆಪ್ಟೆಂಬರ್ ಇಂಜ 2022 ಫೆಬ್ರವರಿ ಕೆತ್ತನೆ ಈ ಕಾಲತ್ರ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಕಾರ್ಯಕ್ರಮತರ ಪಾಠ ನಡೆಸುವ ಮೇಲೆ ನಡೆದ ಚರ್ಚೆಯಲ್ಲಿ ಸಮುದಾಯ ಪೊಲೀಸ್ ಚಾಕ್ರಿಲು ಮಕ್ಕ ನಿಗಾ ಇಡಂಡಿಯ ವಿಷಯತನ ಕಮಾಂಡೆಂಟ್ ಪಿಂಜ ನೋಡಲ್ ಅಧಿಕಾರಿಯು ಅನ್ನ ಬಿಡಿ ಲೋಕೇಶ್ ಮಾಹಿತಿ ಕೊಡ್ತಿದ್ದು,